ಈಗ ತಮಗೆ ಗೊತ್ತಿದ್ದಂಗೆ ಏನಂದರೆ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಈ ಸಂಕರ್ಣ ತಳಿಗಳಿಗೆ ಮತ್ತು ಈ ಉಳಿದಂಥ ಇನ್ನು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ತಳಿಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಯಿತು. ಅದ ನಂತರ ಹೆಚ್ಚಿನ ಇಳುವರಿ ಬಂದರೂ ಕೂಡ ಅಲ್ಲಿರ್ತಕ್ಕಂಥ ಒಂದು ಬೆಳೆ ಪರಿಸರ ಏನಂದರೆ ಅಸಮತೋಲನ ಆಗಿ ಡಿಸ್ಟರ್ಬ್ ಆಯಿತು ಅಂತ ನಾವು ಹೇಳ್ಬೋದು. ಅಂದರೆ ಏನಾಯಿತು ಅಂತಂದರೆ ನಿಸರ್ಗದಲ್ಲಿ ತನ್ನದೇ ಆದಂಥ ಒಂದು ಏನಂದರೆ ಕೆಲವೊಂದು ನೈಸರ್ಗಿಕ ಶತ್ರುಗಳು ಇರ್ತವೆ. ಅಂದರೆ ಈಗ ಕೀಟಪೀಡೆ ಇರ್ಬೋದು, ಬೆಳೆಯನ್ನು ಬಾಸ್ತಕ್ಕಂಥ ಅದನ್ನು ಒಂದು ಹತ್ತಿಕ್ಕಲಿಕ್ಕೆ ಇನ್ನಿತರ ಪರೋಪಕಾರಿಯಾದಂಥ ಒಂದು ರೈತರಿಗೆ ಮಿತ್ರರಾದಂಥ ಕೆಲವು ಪರತಂತ್ರ ಜೀವಿಗಳು ಇರ್ತವೆ, ಪರಭಕ್ಷಗಳಿರ್ತವೆ, ಅವುಗಳಲ್ಲಿ ವ್ಯತ್ಯಾಸ ಆಯಿತು. ಹೀಗೇನಂದರೆ ಅವು ಕೀಟಗಳು ಮೊದಲೂ ಇದ್ವು, ಈಗಲೂ ಇದೆ, ಆದರೆ ಏನಾಗಿದೆ ಅಂದರೆ ಈಗ ಪೀಡೆಗಳಾಗಿದ್ದಾವೆ. ಕಾರಣ ಏನಂತಂದರೆ ಕೀಟಗಳನ್ನು ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ಏನು ಇದ್ದಂಥ ಒಂದು ಕೀಟಗಳ ಒಂದು ಸಂಹಾರ ಪ್ರಾರಂಭ ಆಯಿತು. ಹೀಗೆ ಕೀಟನಾಶಕಗಳನ್ನು ಬಳಸುವಲ್ಲಿ ಏನಾಯಿತು ಅಂದರೆ ಅದು ಶಿಫಾರಸು ಮಾಡೋದಕ್ಕಿಂತ ಜಾಸ್ತಿ, ಸುಮಾರು 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಪ್ರಮಾಣದಲ್ಲಿ ಅಚ್ಚುಕಟ್ಟು ಪ್ರದೇಶ, ನೀರಾವರಿ ಪ್ರದೇಶದಲ್ಲಿ ಸಾಕಷ್ಟು ರೈತರು ಉಪಯೋಗ ಮಾಡ್ತಾ ಹೋದರು. ಅವು ದಿನಮಾನಗಳಲ್ಲಿ ಏನಾಯ್ತು ಅಂದರೆ ಕೀಟಗಳು ಅವುಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿ ಅವು ಒಂದು ಸಾಯದೇ ಇರತಕ್ಕಂಥ ಒಂದು ಸಂದರ್ಭ ಬಂತು. ಅಂದರೆ ಪರಿಸರದಲ್ಲಿ ಏನಂದರೆ ಒಂದು ಅಸಮತೋಲನ ಆಗಿ ಈಗ ಕೀಟಗಳು ಏನಾದರೆ ಪೀಡೆಗಳಾಗಿ ಮಾರ್ಪಾಡಾದವು. ಇದರಿಂದ ಏನಾಯಿತು, ಮಣ್ಣು ಕಲುಷಿತ ಆಯಿತು, ಆಹಾರ ಕಲುಷಿತ ಆಯಿತು. ಹೀಗೆ ಅತಿಯಾಗಿ ಯಾವುದೇ ಒಂದು ವಿವೇಚನೆ ಇಲ್ಲದೆ ಶಿಫಾರಸಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಿ ಈ ಒಂದು ವಾತಾವರಣವನ್ನು ಕಲುಷಿತ ಆಗಿ ಆಮೇಲೆ ಇಳುವರಿಯಲ್ಲಿ ಕೂಡ ಸಾಕಷ್ಟು ಕುಂಠಿತ ಆಗಿ ನಷ್ಟ ಅನುಭವಿಸಿದರು. ಈಗ ಇತ್ತೀಚಿನ ದಿನಮಾನಗಳಲ್ಲಿ ತಾವು ಹೇಳ್ದಂಗೆ ಈಗ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದೆ. ಅದಕ್ಕಾಗೋಸ್ಕರವಾಗಿ ಏನಂತಂದರೆ ನಾವು ಸಾವಯವ ಕೃಷಿಯಲ್ಲಿ ಕೀಟಗಳನ್ನು ಕೂಡ ಸಾವಯವ ಪದ್ಧತಿಯಿಂದಲೂ ಕೂಡ ನಾವು ಹತೋಟಿ ಮಾಡ್ಬೋದು ಅಂತ ಹೇಳ್ತದೆ. ಈಗ ನಾವು ರಾಸಾಯನಿಕಗಳನ್ನು ಹೊರತುಪಡಿಸಿ ಭಾಳಷ್ಟು ಪದ್ಧತಿಗಳಿದ್ದಾವೆ. ಅದರಲ್ಲಿ ಈಗ ಭೌತಿಕ ಪದ್ಧತಿನೇ ಇರ್ಬೋದು, ಬೇಸಾಯ ಪದ್ಧತಿಗಳೇ ಇರ್ಬೋದು, ನೀರಾವರಿ ಮುಖಾಂತರವಾಗಿ ಇರ್ಬೋದು, ಅಥವಾ ಬೆಳೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಿರ್ಬೋದು, ಮಿಶ್ರ ಬೆಳೆ ಬೆಳೆಯೋದಿರ್ಬೋದು, ಅಥವಾ ತಡೆ ಬೆಳೆ ಅಥವಾ ಬಾರ್ಡರ್ ಕ್ರಾಪಿಂಗ್ ಅಂತಲೇ ಹೇಳ್ತಿಲ್ಲ, ಅದು ಮಾಡ್ಬೋದು. ಯಾಂತ್ರಿಕ ಕ್ರಮಗಳಿಂದಲೂ ಮಾಡ್ಬೋದು, ಜೈವಿಕ ಕ್ರಮಗಳಿಂದಲೂ ಮಾಡ್ಬೋದು. ಅದೇ ರೀತಿ ಏನಂದರೆ ನಾವು ಈ ಕೆಲವೊಂದು ನೈಸರ್ಗಿಕ ಶತ್ರುಗಳು ಅಂತ ಈಗಾಗಲೇ ಹೇಳಿದೆ, ಪರತಂತ್ರ ಜೀವಿಗಳು, ಪರಭಕ್ಷಕ ಕೀಟಗಳು ಹಾಗೂ ಮತ್ತು ಕೀಟಗಳಲ್ಲಿ ರೋಗವನ್ನು ಉತ್ಪನ್ನ ಮಾಡ್ತಕ್ಕಂಥ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಬಳಸಿ ಇವುಗಳನ್ನು ನಾವು ಹತೋಟಿ ಮಾಡ್ಬೋದು. ಈಗ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಬೆಳೆಯಲ್ಲಿ ಒಂದು ಎರಡು ಎಲ್ಲೋ ಕೀಟ ಅಥವಾ ಸ್ವಲ್ಪ ಹಾನಿ ಆಗದ್ದು ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ಹೋಗೋದು ಕೀಟನಾಶಕದ ಅಂಗಡಿಗೆ ಹೋಗಿ ಔಷಧಿಗಳನ್ನು ತೊಗೊಂಡು ಬಂದು ಸಿಂಪಡಣೆ ಮಾಡ್ತಾರೆ. ಹಂಗಾಗಬಾರ್ದು. ನಾವು ಕೀಟಗಳು ಇದ್ದೇ ಇರ್ತವೆ ಸಾಮಾನ್ಯವಾಗಿ, ಇದ್ದರೂ ಎಷ್ಟು ಹಾನಿ ಆಗ್ತದೆ ಅಥವಾ ಇಲ್ಲದೆ ಇದ್ದರೆ ಏನಾಗ್ತದೆ ಅಥವಾ ಜಾಸ್ತಿ ಆದರೆ ಏನಾಗ್ತದೆ ಅನ್ನೋ ಭಾಳಷ್ಟು ವಿಶ್ಲೇಷಣೆ ಮಾಡೋದು ಭಾಳಷ್ಟು ಮುಖ್ಯ. ಅಂದರೆ ಅದಕ್ಕೋಸ್ಕರವಾಗಿ ಏನಂದರೆ ಈ ಕೀಟ ತಜ್ಞರೇನೆಂದರೆ ಈ ಆರ್ಥಿಕ ಹಾನಿ ಮಟ್ಟವನ್ನು ಗುರುತಿಸ್ತಾರೆ. ಯಾವ್ಯಾವ ಬೆಳೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾನಿಯಾದರೆ ನಾವು ಅವುಗಳನ್ನು ಹತೋಟಿ ಮಾಡಬೇಕು ಅಥವಾ ಹತೋಟಿ ಮಾಡಲೇಬಾರದು, ನಡೀತದೆ, ಮಾಡಿದರೂ ಅಷ್ಟೇ, ಮಾಡಲಿಕ್ಕೂ ಇಲ್ಲ ಅಂತ ಒಂದು ಮಟ್ಟವನ್ನು ಅರಿತುಕೊಂಡು ರೈತರು ವಿವಿಧ ಕ್ರಮಗಳನ್ನು ಅನುಸರಿಸಿದರೆ ಭಾಳಷ್ಟು ಒಳ್ಳೆಯದಂತ ಹೇಳ್ಬೋದು. ಈಗ ಭೌತಿಕವಾಗಿ ಅಥವಾ ಅಂದರೆ ಯಾಂತ್ರಿಕ ಪದ್ಧತಿ ಅಂತೇಳಿ ಇದು ಹೇಗೆ, ಈಗ ಇದರಲ್ಲಿ ಭಾಳ ಸಾಕಷ್ಟು ವಿಧಾನಗಳಿದ್ದಾವೆ. ಈ ಭೌತಿಕ ಪದ್ಧತಿಯೊಳಗೇನೆಂದರೆ ಈಗ ಒಂದೇ ಒಂದು ಉದಾಹರಣೆ ಕೊಡೋದಂದರೆ ಈ ದಾಸ್ತಾನು ಮಾಡ್ತಕ್ಕಂಥ ಈ ಕಾಳುಗಳಿರ್ಬೋದು. ಅಂದರೆ ನಾವೇನು ಸ್ಟೋರ್ ಮಾಡ್ತೀವಲ್ಲ ಒಕ್ಕಣೆ ಮಾಡಿದ ಮೇಲೆ, ಈಗ ಏಕದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, 10% ಏನಂದರೆ ತೇವಾಂಶ ಇಟ್ಕೊಂಡು ಮತ್ತು ಎಣ್ಣೆಕಾಳುಗಳಲ್ಲಿ 8% ತೇವಾಂಶ ಇಟ್ಕೊಂಡು ನಾವು ಅವನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಸಂಗ್ರಹಣೆ ಮಾಡಿದ್ದಲ್ಲಿ ಯಾವ ಕೀಟನೂ ಬರೋದಿಲ್ಲ. ಅದು ಭಾಳಷ್ಟು ಅಗದಿ ಸರಳವಾದಂಥ ವಿಧಾನ. ಇನ್ನು ಕೆಲವೊಂದುಗಳೇನೆಂದರೆ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಗುಲಾಬಿ ಕಾಯಿ ಕೊರಕ ಅಂತೇಳಿ ಹತ್ತಿಯಲ್ಲಿ ಬರ್ತದೆ. ಅದನ್ನು ಒಂದು ಇದು ಮಾಡಲಿಕ್ಕೆ ಏನಂದರೆ ಈ ಬೀಜಗಳನ್ನು ಏನಂದರೆ ಸುಮಾರು ಬಿಸಿಲಿನಲ್ಲಿ 2-3 ದಿವಸ ಏಪ್ರಿಲ್ ತಿಂಗಳಲ್ಲಿ ಒಣಸೋದ್ರಿಂದ ಕೂಡ ಆ ಸುಪ್ತಾವಸ್ಥೆಯಲ್ಲಿ ಇರತಕ್ಕಂಥ ಆ ಕೀಡೆ ಕೂಡ ನಾವು ಹತೋಟಿ ಮಾಡ್ಬೋದು. ಹೀಗೆ ಇದು ಭೌತಿಕವಾಗಿ ಭಾಳಷ್ಟು ಬೆಳೆಗಳಲ್ಲಿ ನಾವು ಇದನ್ನು ಮಾಡ್ಬೋದು. ಇದನ್ನು ರೈತರು ಅನುಸರಿಸಿದ್ದೆ ಆದ್ಮೇಲೆ ಹತೋಟಿಯನ್ನು ಮಾಡ್ಬೋದು ಅಂತ ಹೇಳ್ಬೋದು. ಯಾಂತ್ರಿಕ ಪದ್ಧತಿಯಲ್ಲಿ ಯಾವ ರೀತಿ ಹತೋಟಿ? ಈಗ ಮುಖ್ಯವಾಗಿ ಏನಂತಂದರೆ ಯಾಂತ್ರಿಕ ಪದ್ಧತಿಗಿಂತ ಮೊದಲವಾಗಿ ಇನ್ನೊಂದಿನ ತಮ್ಗೆ ಹೇಳೋದಾದರೆ ಈಗ ಬೆಳಕಿನ ಬಲೆಗಳನ್ನು ಕೂಡ ಉಪಯೋಗ ಮಾಡ್ಬೋದು. ಈಗ ಮಾಗಿ ಉಳುಮೆ ಮಾಡ್ತೀವಿ, ಮಾಗಿ ಉಳುಮೆ ಮಾಡಿದ್ಮೇಲೆ ಮಳೆ ಬರ್ತದೆ, ಮಳೆ ಬಂದಮೇಲೆ ಈ ಸಾಮಾನ್ಯವಾಗಿ ಮೇ ಕೊನೆ ವಾರದಲ್ಲೂ ಅಥವಾ 2ನೇ ಪಕ್ಷದಲ್ಲೂ ಅಥವಾ ಜೂನ್ನಲ್ಲಿ ಕೂಡ ಕೆಲವೊಂದು ಕೀಟಗಳು ಭೂಮಿಯಿಂದ ಬರ್ತದೆ. ಸಾಮಾನ್ಯವಾಗಿ ಭಾಳಷ್ಟು ಕೀಟಗಳು ಒಂದು ಕೋಶಗಳು ಅಂದರೆ ಸುಪ್ತಾವಸ್ಥೆ ಏನಂತ ಹೇಳ್ತೀವಲ್ಲ ಅದು ಮಣ್ಣಿನಲ್ಲಿರ್ತದೆ. ಅವುಗಳು ಏನಂದರೆ ಅಡ್ಮಳೆ ಅಥವಾ ಮುಂಗಾರು ಹಂಗಾಮಿನ ಮೊದಲ ಮಳೆಗಳು ಬಿದ್ದಾಗ ಏನಂದರೆ ಅವು ಅಲ್ಲಿರ್ತಕ್ಕಂಥ ಒಂದು ಉಷ್ಣತಮಾನ ಕಡಿಮೆಯಾಗಿ ಆರ್ದ್ರತೆ ಜಾಸ್ತಿಯಾಗಿ ಭೂಮಿಯಿಂದ ಏನಂದರೆ ಈ ಕೀಟಗಳು ಕೋಶಾವಸ್ಥೆಯಿಂದ ದುಂಬಿಗಳಾಗಿ ಅಥವಾ ಸಾಮಾನ್ಯವಾಗಿ ಪತಂಗಗಳಾಗಿ ಚಿಟ್ಟೆಗಳಾಗಿ ಹೊರಬರ್ತಾ ಇರ್ತಾವೆ. ಈ ಕೆಂಪು ತಲೆ ಕಂಬಳಿ ಹುಳು ಇರ್ಬೋದು, ಕಪ್ಪು ತಲೆ ಕಂಬಳಿ ಹುಳು ಇರ್ಬೋದು, ಅದೇ ನಾವು ಗೊಣ್ಣೆ ಹುಳು ಅಂತ ಹೇಳ್ತೀವಲ್ಲ ಅದು ಗೊಣ್ಣೆ ಹುಳನೇ ಒಂದು ಪ್ರೌಢಾವಸ್ಥೆಯಲ್ಲಿ ಇರ್ತದೆ, ಅದು ಹೊರಗಡೆ ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಬೆಳಕಿನ ಬಲೆಗಳನ್ನು ನಿರ್ಮಾಣ ಮಾಡ್ಬೋದು. ಅಲ್ಲೇ ಇರತಕ್ಕಂಥ ಏನಪ್ಪ ಅಂದರೆ ಈಗ ಹಳೆ ವಾಹನಗಳ ಒಂದು ಟೈರ್ ಇರ್ಬೋದು ಅಥವಾ ಈ ಪೆಟ್ರೋಮ್ಯಾಕ್ಸ್ ದೀಪಗಳಿಂದ ಆಕರ್ಷಣೆ ಮಾಡಿ ನಾವು ಅವುಗಳನ್ನು ಕೊಲ್ಬೋದು. ಅಂದರೆ ಸುಮಾರು 60-70% ಕೀಟಗಳನ್ನು ನಾವು ಈ ಬೆಳಕಿನ ಬಲೆಗಳಿಂದನೂ ಮಾಡ್ಬೋದು. ಈಗ ಯಾಂತ್ರಿಕ ಕ್ರಮಗಳ ಬಗ್ಗೆ ಅಂತಂದರೆ ಕೈಯಿಂದ ಆರಿಸೋದು ಇದು ಪದ್ಧತಿ ಮೊದಲಿಂದನೂ ಇದೆ. ಅಳಿನ ಸಮಸ್ಯೆ ಇರ್ಬೋದು ಖರೆ, ಬಟ್ ಕೆಲವೊಂದು ಕೀಟಗಳು ಏನು ಮಾಡ್ತಾವೆ ಅಂದರೆ ಗುಂಪಿನಲ್ಲಿ ತತ್ತಿಗಳನ್ನ ಇಡ್ತಾವೆ. ಆಮೇಲೆ ಎರಡು ಹಂತಗಳು ದಾಟೋ ತನಕನೂ ಕೂಡ ಅವು ಮರಿಹುಳುಗಳು ಏನಂದರೆ ಗುಂಪಿನಲ್ಲಿ ಇರ್ತಾವೆ. ಅಂಥವುಗಳನ್ನು ನಾವು ದೂರದಿಂದ ನೋಡಿ ಗುರುತಿಸ್ಬೋದು. ಸಣ್ಣವು ಒಂದೇ ಗುಂಪಿನಲ್ಲಿದ್ದಾಗ ಹಸಿರು ಕೆರೆ ತಿಂತಾವು, ಎಲೆಗಳು ಜಾಡಾಡ್ತಿರ್ತವೆ. ಅಂಥ ಎಲೆಗಳನ್ನು ಬುಡ ಸಮೇತ ಕಿತ್ತು ಅವನ್ನ ನಾಶ ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನು ಕೆಂಪು ತಲೆ ಕಂಬಳಿ ಹುಳ, ಸೈನಿಕ ಹುಳುಗಳು ಏನಂದರೆ ಒಂದು ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನು ನಾಶ ಮಾಡಿ ಇನ್ನೊಂದು ಹೊಲಕ್ಕೆ ಚಲಿಸ್ತಿರ್ತಾವೆ. ಅಂಥ ಸಂದರ್ಭದಲ್ಲಿ ನಾವು ಒಂದು ಮಧ್ಯದಲ್ಲಿ ಏನಂದರೆ ಕಂದಕವನ್ನು ತೋಡಿ ಅಲ್ಲಿ ಕೆಲವೊಂದು ಈ ಒಂದು ಸಸ್ಯಜನ್ಯ ಕೀಟನಾಶಕಗಳನ್ನು ಹಾಕಿ ಅವುಗಳನ್ನು ಅಲ್ಲಿ ಕಲೆ ಹಿಡಿದು ಅಥವಾ ಕೈಯಿಂದ ಆರಿಸಿ ನಾವು ನಾಶ ಮಾಡ್ಬೋದು. ಇದು ಕೂಡ ಮಾಡ್ಬೋದು. ಈಗ ಮಾವಿನಲ್ಲಿ ಏನಂದರೆ ಈ ಅಂಟು ಅಥವಾ ಗ್ರೀಸನ್ನು ಕಾಂಡದ ಬುಡಕ್ಕೆ ಹಚ್ಚೋದ್ರಿಂದ ಈ ನಾವು ಹಿಟ್ಟಿನ ತಿಗಣಿ ಬಾಧೆ ಕಡಿಮೆ ಮಾಡ್ಬೋದು. ಈಗ ಇದೇ ರೀತಿ ಏನಂದರೆ ಹಣ್ಣಿನ ಗಿಡಗಳಿಗೆ ಅಥವಾ ತೋಟಗಳಿಗೆ ಸಾಮಾನ್ಯವಾಗಿ ನಾವು ಈ ಡಾಂಬರ್ ಅಥವಾ ಈ ಥರ ಪೇಂಟ್ ಮಾಡೋದ್ರಿಂದ ಏನಾಗ್ತದೆ, ಈ ಒಂದು ಗೆದ್ದಲನ್ನು ಕೂಡ ಕಡಿಮೆ ಮಾಡ್ಬೋದು. ಅದೇ ರೀತಿ ಭಾಳಷ್ಟು ಈ ತೋಟಗಾರಿಕೆ ಬೆಳೆಗಳಲ್ಲಿ ಏನಂತಂದರೆ ಹಣ್ಣಿನ ಬೆಳೆ ಇರ್ಬೋದು, ಅಲಂಕಾರಿಕ ಗಿಡಗಳಲ್ಲಿರ್ಬೋದು, ಸಾಮಾನ್ಯವಾಗಿ ಈ ಒಂದು ಹುಳದ ಬಾಧೆಗೊಳಗಾದಂಥ ಟೊಂಗೆ ಇರ್ಬೋದು, ಹೂ ಇರ್ಬೋದು, ಮಗುಗಳನ್ನು ಕತ್ತರಿಸಿ ನಾಶ ಮಾಡೋದ್ರಿಂದ ನಾವು ಏನಂದರೆ ಭಾಳಷ್ಟು ರಸ ಇರ್ತಕ್ಕಂಥ ಕೀಟಗಳನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಾವು ಎಲೆ ತುದಿಯನ್ನು ಚೂಟಿ ಅಂದರೆ ನಾಶ ಮಾಡೋದ್ರಿಂದ ಏನಾಗ್ತದಂದ್ರೆ ಅಲ್ಲಿ ಮುಂದೆ ಏನಂದರೆ ಅಲ್ಲಿ ತತ್ತಿಟ್ಟಿರ್ತದೆ ಯಾವುದಂದ್ರೆ ಈ ತ್ರಿಪ್ಸ್ನುಷಿ ಮತ್ತು ಈ ಕಾಂಡ ಕೊರಿತಕ್ಕಂಥವುಗಳು ಅವುಗಳನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಹತ್ತಿಯಲ್ಲಿ ಕೂಡ ಸುಮಾರು 90 ದಿವಸ ಆದಮೇಲೆ ಏನಂದರೆ ತುದಿ ಚೂಟೋದ್ರಿಂದ ಏನಂದರೆ ಕಾಯಿ ಕೊರಕದ ಬಾಧೆಯೂ ಕಡಿಮೆ ಆಗುತ್ತದೆ ಮತ್ತು ಈ ಟೊಂಗಿಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಆಗಿ ಹತ್ತಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಹೂವು ಕಾಯಿಗಳು ಮಗುಗಳನ್ನು ಬಿಟ್ಟು ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಹೀಗೆ ಭಾಳಷ್ಟು ನಾವು ಪ್ರತಿಯೊಂದು ಬೆಳೆಗಳಲ್ಲಿ ಕೂಡ ಈ ರೀತಿ ಮಾಡಬಹುದು. ಅದು ಅಲ್ಲದೆ ಬೇಸಾಯ ಪದ್ಧತಿಯಿಂದ ಕೀಟವನ್ನು ನಿರ್ವಹಿಸಬಹುದು ಅಂತ ಹೇಳಿ, ಅದು ಹೇಗೆ? ಈಗ ಬೇಸಾಯ ಪದ್ಧತಿಗಳಲ್ಲಿ ನಮ್ಮ ಭಾಳಷ್ಟು ರೈತರು ಮಾಡ್ತಾಯಿದ್ರು ಏನಂದರೆ ಈ ಅಂತರ ಬೆಳೆ ಬೆಳೀತಾಯಿದ್ರು, ಬೆಳೆ ಕಾಲ್ಗೈ ಮಾಡ್ತಾಯಿದ್ರು, ಬಲೆ ಬೆಳೆ ಬೆಳೀತಾಯಿದ್ರು, ಅದೇ ರೀತಿ ಏನಂತಂದರೆ ಗಡಿ ಬೆಳೆ ಬೆಳೀತಾಯಿದ್ರು. ತಮಗೆಲ್ಲ ಗೊತ್ತಾಯಿದೆ ಬಲೆ ಬೆಳೆ ಅಂತಂದರೆ. ಈಗ ಎರಡು ಬೆಳೆಗಳಲ್ಲಿ ಏನಂತಂದರೆ ಈ ಕೀಟಗಳು ಒಂದು ಬೆಳೆಗೆ ಭಾಳಷ್ಟು ಆಕರ್ಷಣೆ ಆಗ್ತದೆ. ಹಾಗೆ ನಮಗೂ ಕೆಲವೊಂದು ಊಟಗಳು ಇಷ್ಟ ಇರ್ತದೆ, ಕೆಲವೊಂದು ಇರುವುದಿಲ್ಲಲ್ಲ. ಅದೇ ಥರ ಹುಳುಗಳಲ್ಲಿ ಕೂಡ ಅವುಗಳ ಒಂದು ಇಷ್ಟ ಇರ್ತದೆ. ಈಗ ನೀವು ಸಾಮಾನ್ಯವಾಗಿ ಏನಂತಂದರೆ ಹತ್ತಿಯಲ್ಲಿ ಈಗ ಬೆಂಡಿ ಅಥವಾ ಚೆಂಡು ಹಾಕೋದ್ರಿಂದ ಏನಾಗ್ತದೆ ಅಂತಂದರೆ ಈ ಒಂದು ಮೂತಿ ಹುಳ ಬರ್ತದೆ ಇದರೊಳಗೆ, ಹತ್ತಿಯೊಳಗೆ. BT ಹತ್ತಿ ಇರ್ಬೋದು, ಯಾವುದೇ ಹತ್ತಿ ಇರ್ಬೋದು, ಅದು ಪೂರ್ತಿ ಕಾಯಿ ಬಿಟ್ಟ ಮೇಲೆ ನಂತರ ಕೂಡ ಸಾಕಷ್ಟು ಹಾನಿ ಆಗ್ತದೆ. ನಾವು ಪ್ರತಿಯೊಂದು 15-20 ಸಾಲಿಗೆ ಒಂದು ಸಾಲ ಈ ಬೆಂಡಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಈ ಹತ್ತಿಯಲ್ಲಿ ಬರ್ತಕ್ಕಂಥ ಈ ಮೂತಿ ಹುಳವನ್ನು ಪ್ರಾರಂಭ ಹಂತದಲ್ಲಿ ನಾವು ಅದನ್ನು ಆರಿಸಿ ಬೆಳಗ್ಗೆ ಹೋಗಿ ಅದನ್ನು ಕೊಲ್ಬೋದು. ಯಾಕಂದರೆ ಆ ಹುಳ ಏನು ಮಾಡ್ತದೆ ಅಂದರೆ ಮೊದಲು ಬೆಂಡಿ ಒಳಗೆ ಬರ್ತದೆ, ನಂತರ ಹತ್ತಿ ಒಳಗೆ ಹೋಗ್ತದೆ. ಅದಕ್ಕೆ ಬೆಂಡಿ ಒಳಗೆ ಬಂದಾಗ ತಕ್ಷಣ ನಾವು ಅದನ್ನು ಬೆಳಗಿನ ಸಮಯದಲ್ಲಿ ಸುಮಾರು ಒಂದು 15 ದಿವಸ ಆರಿಸಿ ಅದನ್ನು ಕೊಲ್ಲೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತ ಕಡಿಮೆ ಮಾಡ್ಬೋದು. ಹೀಗೆ ಟೊಮೊಟೊದೊಳಗೆ ಕುಂಬಳ ಹಾಕ್ಬೋದು, ಶೇಂಗಾದಲ್ಲಿ ಸೋಯಾ ಉರಿ ಹಾಕ್ಬೋದು, ಆಮೇಲೆ ಶೇಂಗಾದಲ್ಲಿ ಔಡ್ಲ ಅಥವಾ ಸೂರ್ಯಕಾಂತಿ ಹಾಕೋದ್ರಿಂದ ಎಲೆ ತಿಂತಕ್ಕಂಥ ಕೀಟಗಳನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿ ಏನಂದರೆ ಅಂತರ ಬೆಳೆ ಅಂತ ಹೇಳಿದ್ವಿ, ಅಂದರೆ ಒಂದು ಬೆಳೆ ನಾಶ ಆದರೆ ಇನ್ನೊಂದಾದ್ರೂ ಬೆಳೆ ಕೈ ಹಿಡಿತದೆ ಅಂಥೇಳಿ ಒಂದು ಪರಿಪಾಠ ಇತ್ತು. ಈಗ ನಾವು ಅದನ್ನೆಲ್ಲ ಮಾಡ್ತಾ ಇಲ್ಲ, ಸಾಮಾನ್ಯವಾಗಿ ವಾಣಿಜ್ಯೀಕರಣದ ಕಡೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಇಲ್ಲಿ ಬರೀ ನಾವು ಒಂದು ಬೆಳೆ ಕೈ ಹಿಡಿತದೆ ಇನ್ನೊಂದು ಬೆಳೆ ಕೈ ಹಿಡೋದಿಲ್ಲ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಂದರೆ ಈ ಅಂತರ ಬೆಳೆಗಳಿಂದ ಏನಾಗ್ತದೆ ಅಂದರೆ ಈ ಒಂದು ನೈಸರ್ಗಿಕ ಶತ್ರುಗಳು ಅಂತ ಹೇಳಿ ನೀವು, ಪರತಂತ್ರ ಜೀವಿಗಳಿರ್ಬೋದು, ಪರಭಕ್ಷಕ ಕೀಟಗಳಿರ್ಬೋದು, ಅವುಗಳು ಸಾಮಾನ್ಯವಾಗಿ ಏನು ಮಾಡ್ತಾವೆ ಅಂತಂದರೆ ಆಕರ್ಷಣೆ ಆಗ್ತವೆ ಒಂದು ಬೆಳೆಗೆ, ಅಂತರ ಬೆಳೆಗೆ ಆಕರ್ಷಣೆ ಆಗಿ ಅವು ಏನು ಮಾಡ್ತಾವೆ, ಮುಖ್ಯವಾಗಿ ಬೆಳೆದಂಥ ಬೆಳೆಯ ಮೇಲಿರ್ತಕ್ಕಂಥ ಕೀಟಗಳನ್ನು ಸಂಹಾರ ಮಾಡ್ತಾವೆ. ಹೀಗೆ ಅದು ಇಂಡೈರೆಕ್ಟ್ ಆಗಿ ಕೂಡ ಭಾಳಷ್ಟು ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಈ ಅಂತರ ಬೆಳೆ ಬೆಳೆಯೋದು ಕೂಡ ಭಾಳಷ್ಟು ಮುಖ್ಯ. ಆದ್ದರಿಂದ ಅಂತರ ಬೆಳೆ ಬೆಳೆಯೋದ್ರಿಂದ ನಾವು ಸಾಕಷ್ಟು ಏನಂದರೆ ಕೀಟಗಳನ್ನು ಹತೋಟಿ ಹೇಗೆ ಮಾಡೋದು ಅಂದರೆ ಈ ಒಂದು ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಗಳ ಕೀಟಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ನಾವು ಹತೋಟಿ ಮಾಡ್ಬೋದು. ಅದಕ್ಕೆ ಅಂತರ ಬೆಳೆ ಬೆಳೆಯೋದನ್ನು ಕೂಡ ಒಂದು ಪದ್ಧತಿ ಇದೆ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ನಾವು ಕೀಟನಾಶಕ ತರೋದು ಪ್ರಶ್ನೆನೇ ಬರೋದಿಲ್ಲ. ಇದಲ್ಲದೇ ಕೂಡ ಗಡಿ ಬೆಳೆ ಅಂತಲೂ ಇದೆ. ಗಡಿ ಬೆಳೆ ಅಂದರೆ ಬಾರ್ಡರ್ ಬೆಳೆ, ಹೇಗೆ ನಮ್ಮ ಮನೆಗೆ ನಾವು ಕಂಪೌಂಡ್ ಹಾಕ್ತೀವಿ, ವಾಲ್ ಹಾಕ್ತೀವಿ. ಅದೇ ರೀತಿ ಈಗ ಮೆಣಸಿನಕಾಯಿಯಲ್ಲಿ ಏನಂದರೆ ಮುಟ್ಟು ರೋಗ ಬರ್ತದೆ, ತಮಗೆಲ್ಲ ಗೊತ್ತಿದೆ. ಅದು ಹೊಲ ಸುತ್ತಲು ಏನಂದರೆ ನಾವು ಒಂದು 5-6 ಸಾಲ ಏನಂದರೆ ಎತ್ತರ ಬೆಳೀತಕ್ಕಂಥ ಮೆಕ್ಕೆಜೋಳ ಇರ್ಬೋದು ಅಥವಾ ಜೋಳ ಇರ್ಬೋದು, ಇವನು ಬೆಳೆದಾಗ ಏನಾಗ್ತದೆ ಅಂದರೆ ಈ ಥ್ರಿಪ್ಸ್ ನುಶಿಯಿಂದ ಅದು ಮುಟ್ಟು ರೋಗ ಬರ್ತಾ ಇದೆ. ಅವು ಗಾಳಿ ಮುಖಾಂತರವಾಗಿ ಚಲನೆ ಆಗ್ತಾ ಇರ್ತಾವೆ. ಅವುಗಳನ್ನು ನಾವು ಗಡಿಬೆಳೆ ಅಂದರೆ ಈ ತಡೆಗೋಡೆ ಆಗಿ ನಾವು ಬೆಳೆಯೋದ್ರಿಂದ ಏನಾಗ್ತದೆ ಅಂದರೆ ಮುಟ್ಟು ರೋಗ ಅಂದರೆ ಏನು ನಂಜಾಣುವಿಂದ ಹರಡ್ತಕ್ಕಂಥ ಈ ಕೀಟಗಳಿಂದ ಹರಡ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಈ ಗಡಿಬೆಳೆಯಿಂದ ಕೂಡ ನಾವು ಭಾಳಷ್ಟು ಕೀಟಗಳನ್ನು ಸಂಹಾರ ಮಾಡ್ಬೋದು. ಪೀಡೆ ನಿರ್ವಹಣೆಯಲ್ಲಿ ನೀರಿನ ಬಳಕೆ ಎಷ್ಟು ಮಹತ್ವದ್ದು? ಈಗ ಕೆಲವೊಂದು ಕೀಟಗಳು ಹೇಗೆ ಅಂತಂದರೆ ಮಳೆಯಿಂದ ಅಥವಾ ನೀರಾವರಿಯಿಂದ ಮಣ್ಣಿನಲ್ಲಿ ಆಗ್ತಕ್ಕಂಥ ಒಂದು ತೇವಾಂಶದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಏನಂದರೆ ಮಣ್ಣಲ್ಲಿ ಸಾಮಾನ್ಯವಾಗಿ ವಾಸ ಮಾಡ್ತಕ್ಕಂಥ ಕೀಟಗಳಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅಥವಾ ಇತರ ಕೀಟಪೀಟಗಳ ಮೇಲೆ ಅದು ಭಾಳಷ್ಟು ಪರಿಣಾಮ ಬೀರ್ತದೆ. ಅತಿ ರಭಸದ ಮಳೆಯಿಂದ ಏನಾಗ್ತದೆ, ಚಿಕ್ಕ ಕೀಟಗಳು ಬೆಳೆಯಿಂದ ತೊಳೆದು ನಿರ್ನಾಮ ಆಗ್ಬೋದು. ಸಾಮಾನ್ಯವಾಗಿ ಏನಂತಂದರೆ ಶೇಂಗಾದಲ್ಲಿ ಬರ್ತಕ್ಕಂಥ ಸುಳಿ ಪೂಚಿ ಇರ್ಬೋದು, ಆ ಒಂದು ಕೀಟ ತತ್ತಿಗಳು ಹತ್ಕೊಂಡಿರ್ತಾವೆ, ಅವು ಸಾಕಷ್ಟು ಮಳೆ ಜಿಡಿಜಿ ಮಳೆ ಹತ್ತಿದಾಗ ಏನಂದರೆ ತೊಳೆದು ನಾಶ ಆಗ್ತದೆ. ಈಗ ಕೆಂಪು ಮಣ್ಣಲ್ಲಿ ಜಮೀನಿನಲ್ಲಿ ಏನಂದರೆ ಗೆದ್ದಲಿನ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಏನಂದರೆ ನಾವು ನಿಯಮಿತವಾಗಿ ಸ್ವಲ್ಪ ಅವಾಗವಾಗ ನೀರು ಕೊಡೋದ್ರಿಂದ ಕೂಡ ಈ ಗೆದ್ದಲನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಈಗ ಗೊಣ್ಣೆ ಹುಳ ಇರ್ಬೋದು, ಸೈನಿಕ ಹುಳ ಇರ್ಬೋದು, ಅಥವಾ ಕತ್ತರಿ ಅಥವಾ ಕಟಾರಿ ಹುಳ ಅಂತ ಹೇಳ್ತೀವಿ, ಇವುಗಳಿಗೆ ಜಮೀನಿನಲ್ಲಿ ಸ್ವಲ್ಪ ಮಟ್ಟಿಗೆ ನೀರಿನ ಅನುಕೂಲ ಇದ್ನಂದರೆ ನಿಲ್ಲಿಸೋದ್ರಿಂದ ಏನಂದರೆ ಏನಾಗ್ತದೆ ಅಂದರೆ ಈ ಕೀಟಗಳನ್ನು ನಾವು ಸಂಹಾರ ಮಾಡ್ಬೋದು. ಸಾಮಾನ್ಯವಾಗಿ ಎಲೆಕೋಸಿನಲ್ಲಿ ವಜ್ರಬೆನ್ನಿನ ಪತಂಗ ಇದನ್ನು ಕೂಡ ನಾವು ತುಂತುರು ನೀರಾವರಿಯಿಂದ ಕೂಡ ಕಡಿಮೆ ಮಾಡ್ಬೋದು. ಈಗ ಭತ್ತದಲ್ಲಿ ಈಗ 48 ಗಂಟೆ ಏನಂದರೆ ನೀರನ್ನು ಜಮೀನಿಂದ ಹೊರಗೆ ಹಾಕೋಕ್ಕೆ ನಮಗೆ ಅನುಕೂಲ ಇತ್ತಂದರೆ ಹಾಕೋದ್ರಿಂದ ಕೂಡ ಈ ಭತ್ತದಲ್ಲಿ ಬರ್ತಕ್ಕಂಥ ಈ ಕಂದು ಜಿಗಿ ಹುಳವಾಗಲಿ ಅಥವಾ WBPH ಅಂತ ಹೇಳ್ತೀವಿ, ಬಿಳಿ ಬೆನ್ನಿನ ಜಿಗಿ ಹುಳ ಅಂತೇಳಿ, ಅದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಇನ್ನು ಅನೇಕ ನಿರೋಧಕ ತಳಿಗಳು ಇದಾವೆ, ಅವುಗಳ ಬಳಕೆ ಮಾಡೋದ್ರಿಂದ ಏನೆಲ್ಲ? ಈಗ ನಾನು ಹೇಳಿದರೆ ಕೆಲವೊಂದು ಕೀಟಗಳಿಗೆ ಕೆಲವು ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಕೆಲವೊಂದು ತಳಿಗಳಿದಾವೆ. ಈ ಯಾವ ಪ್ರದೇಶದಲ್ಲಿ ಯಾವ ಕೀಟ ನಿರ್ದಿಷ್ಟವಾಗಿ ಬಂದೇ ಬರ್ತದೆ ಅಂತಹ ಒಂದು ಪ್ರದೇಶದಲ್ಲಿ ನಾವು ಅಂದರೆ ರೈತರು ಏನು ಮಾಡ್ಬೇಕಂತಂದರೆ ಅಂಥ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಮುಖ್ಯ. ಅದರಲ್ಲೂ ಈ ಸಾವಯವ ಕೃಷಿಯಲ್ಲಿ ಯಾವುದೇ ತರನಾದಂಥ ಒಂದು ವಾತಾವರಣದ ಮೇಲಾಗಲಿ ಜಾನುವಾರುಗಳ ಮೇಲೆ ಯಾವುದೇ ಒಂದು ಹಾನಿ ಮಾಡೋದಿಲ್ಲ. ಈ ತಳಿಗಳಿಗೆ ಹೆಚ್ಚು ಮಹತ್ವ ಇರ್ತದೆ, ಯಾಕಂತಂದರೆ ಇವು ಅಲ್ಲೇ ಸತತವಾಗಿ ಭಾಳಷ್ಟು ವರ್ಷಗಳ ಬೆಳೆದಿರೋದ್ರಿಂದ ಅಲ್ಲಾಗ್ತಕ್ಕಂಥ ಒಂದು ಹವಾಮಾನದ ಏರಿಳಿತದಿಂದ ಆಗಲಿ ಅಥವಾ ಅಲ್ಲೇ ಆಗ್ತಕ್ಕಂಥ ಒಂದು ಕೀಟಪೀಟಿಗಳ ಒಂದು ವೈಪರೀತ್ಯದಿಂದ ಅವುಗಳನ್ನು ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಹೊಂದಿರ್ತಾವೆ. ಆದ್ದರಿಂದ ಈ ಸಾವಯವ ಕೃಷಿಯಲ್ಲಿ ರೈತರು ಏನು ಮಾಡಂದರೆ ತಮ್ಮಲ್ಲೇ ಭಾಳಷ್ಟು ವರ್ಷಗಳಿಂದ ಬೆಳೆದಂಥ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆಯೋದ್ರಿಂದ ಮುಂದೆ ಆಗ್ತಕ್ಕಂಥ ಈ ಕೀಟ ಪೀಟಿಗಳಿಂದ ಆಗ್ತಕ್ಕಂಥ ಹಾನಿಯನ್ನು ಕಡಿಮೆ ಮಾಡ್ಬೋದು. ಈ ಸಾವಯವ ಕೃಷಿಯಲ್ಲಿ ರೈತರು ತಾವೇ ಹಿಡಿದಿರ್ತಕ್ಕಂಥ ಬೀಜಗಳನ್ನು ತಗೊಂಡು ತಾವು ಅವುಗಳನ್ನು ಬೆಳೆಯೋದ್ರಿಂದ ಈ ಕೀಟಗಳ ಹಾವಳಿಯನ್ನು ಕಡಿಮೆ ಮಾಡ್ಬೋದು. ನೋಡ್ರಿ, ಈ ಕೀಟಗಳ ನಿರ್ವಹಣೆಗೆ ಹೊಸ ವಿಧಾನಗಳು ಏನಾದರೂ ಇದಾವೆ? ಈಗ ಸಾಮಾನ್ಯವಾಗಿ ಏನಂದರೆ ಈ ಚೋದಕ ಸ್ರಾವಗಳಂತೀವಿ, ಬಾಹ್ಯ ಪ್ರಚೋದಕಗಳಂತೀವಿ, ಲಿಂಗಾಕರ್ಷಕಗಳಂತೀವಿ, ಅಂದರೆ ಆಕರ್ಷಕಗಳು, ನಿರಾಕರ್ಷಕಗಳು, ಆಹಾರ ನಿರೋಧಕಗಳು, ಈ ಥರ ಭಾಳಷ್ಟು ಇದೆ. ಅದರಲ್ಲಿ ಕೆಲವೊಂದು ಈ ರಸಾಯನಗಳನ್ನು ಕೂಡ ಇರ್ತದೆ, ಇನ್ನು ಕೆಲವೊಂದು ಕಡೆ ಇರೋದಿಲ್ಲ. ಈಗ ನಾವು ಈಗ ಕೀಟಗಳ ಇರುವಿಕೆ ಅವುಗಳನ್ನು ಗುರುತಿಸೋದು ಭಾಳಷ್ಟು ಮುಖ್ಯ. ನಾನು ಈಗಾಗಲೇ ಹೇಳಿದೆ, ಅವನ್ನು ಗುರುತಿಸಬೇಕಂತಂದರೆ ಅಥವಾ ಲಿಂಗಾಕರ್ಷಕ ಬಲೆಗಳಂತ ಹೇಳ್ತೀವಿ, ಒಂದು ಎಕರೆಗೆ 2-3 ಹಾಕಿಬಿಟ್ಟು ಅದನ್ನು ಸಾಮಾನ್ಯವಾಗಿ 40-45 ದಿವಸ ಇದ್ದಂಥ ಬೆಳೆಯಲ್ಲಿ ಹಾಕಿದಾಗ ಅಲ್ಲಿ ಕೆಲವು ಈ ಕಾಯಿ ಕೊರಿತಕ್ಕಂಥ ಚಿಟ್ಟೆ ಇರ್ಬೋದು, ಹೆಲಿಕೋವರ್ಪ ಅಂತ ನಾವೇನು ಕರಿತೀವಲ್ಲ, ಈ ಥರ ಇರ್ತದೆ. ಅವುಗಳನ್ನು ನಾವು ಸುಮಾರು 1 ವಾರ 5-7 ದಿವಸ ಸಾಮಾನ್ಯವಾಗಿ ಒಂದು ರಾತ್ರಿಗೆ ಏನಂದರೆ 5 ಚಿಟ್ಟಿಗಿಂತ ಜಾಸ್ತಿ ಬಿತ್ತಂದರೆ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಂತ ಗೊತ್ತಿಡಿಬೋದು. ಕಡಿಮೆ ಬಿತ್ತಂದರೆ ನಮ್ಮ ಈ ಕೀಟಗಳ ಚಟುವಟಿಕೆ ಇದೆ, ಇದರದ ಆರ್ಥಿಕ ಹಾನಿ ಆಗೋದಿಲ್ಲ, ನಾವು ಯಾವುದೇ ಒಂದು ಏನಂದರೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸದೆ ಇರ್ಬೋದು. ಅದಕ್ಕೋಸ್ಕರ ನಾವು ಏನಂತಂದರೆ ಈ ಒಂದು ಅವುಗಳ ಕೀಟಗಳ ಇರುವಿಕೆಯನ್ನು ಅದರ ಬಾಧೆಯನ್ನು ತಿಳ್ಕೊಳ್ಳಿಕ್ಕೆ ಏನಂದರೆ ಇವುಗಳನ್ನು ಉಪಯೋಗ ಮಾಡ್ಬೋದು. ಇನ್ನು ಈ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಜೈವಿಕ ಪದ್ಧತಿ ಕೂಡ ಬಳಸಬೇಕು ಅಂತೇಳಿ ಏನದು? ಈಗ ಜೈವಿಕ ಪದ್ಧತಿ ಅಂದರೆ ನಾನು ಹೇಳಿದ್ನಲ್ರೆ, ಈ ಸಾವಯವ ಕೃಷಿ ಅಂದ್ರೇ ನಿಸರ್ಗದ ಜೊತೆಗೆ ನಾವು ಹೊಂದಾಣಿಕೆ ಮಾಡಿ ನಾವು ಸಹಕರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ, ಅಂದರೆ ನಾವು ಪರಿಸರಕ್ಕೆ ಯಾವುದೇ ಧಕ್ಕೆ ಮಾಡದೇ ಇರತಕ್ಕಂಥದ್ದು. ಇಂಥ ಸಂದರ್ಭದೊಳಗೆ ಏನಂದರೆ ನಾನು ಈಗಾಗಲೇ ಹೇಳಿದೆ, ಪರತಂತ್ರ ಜೀವಿಗಳಂತಿರ್ತಾವೆ, ಪರಭಕ್ಷ ಕೀಟಗಳಂತಿರ್ತಾವೆ, ಆಮೇಲೆ ಈ ಕೀಟ ಪೀಡಿಗಳಿಗೆ ರೋಗವನ್ನು ತರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿರ್ತಾವೆ, ಇದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಶಿಲೀಂಧ್ರ ಇರ್ಬೋದು, ಅಥವಾ ನಂಜಾಣ ಇರ್ಬೋದು, ಈ ಥರ ಭಾಳಷ್ಟು ಇರ್ತದೆ. ಅದೇ ರೀತಿ ಈಗ ನಾವು ಕೆಲವೊಂದು ಸಸ್ಯಜನ್ಯ ಕೀಟನಾಶಕಗಳನ್ನು ಕೂಡ ಇದಾವೆ, ಅವುಗಳನ್ನು ಗುರುತಿಸಿ ನಾವು ಅವುಗಳನ್ನು ಬಳಕೆ ಮಾಡ್ಬೋದಾಗಿದೆ. ಅದರಲ್ಲಿ ಮುಖ್ಯವಾಗಿ ಈಗ ಪರತಂತ್ರ ಜೀವಿ ಬಗ್ಗೆ ತಮಗೆ ಹೇಳೋದಾದರೆ, ಈಗ ಒಂದು ಬೆಳೆಯಲ್ಲಿ ಸಾಮಾನ್ಯವಾಗಿ ಈ ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಭತ್ತದಲ್ಲಿರ್ಬೋದು, ನಾವು ಟ್ರೈಕೋಗ್ರಾಮ ಕಿಲನಿಸ್ ಎಂಬನ್ನು ಒಂದು ಪರತಂತ್ರ ಜೀವಿಯನ್ನು ಸುಮಾರು ನಾಟಿ ಮಾಡಿದಾಗ ಅಥವಾ ಬಿತ್ತಿದ 15 ದಿವಸ ಇರ್ಬೋದು ಅಥವಾ 30 ದಿವಸ ಇರ್ಬೋದು, ಇವುಗಳನ್ನು ಬಿಡುಗಡೆ ಮಾಡೋದ್ರಿಂದ ಏನಂದರೆ ಸುಮಾರು ಎಷ್ಟು ಅಂತಂದರೆ ನಾವು ಒಂದು ಹೆಕ್ಟರ್ಗೆ ಏನಂದರೆ 50,000 ನಾವು ಒಂದು ಎಕರೆಗೆ 20,000 ಒಂದು ವಾರದ ಅಂತರದಲ್ಲಿ 4-6 ಬಿಡೋದ್ರಿಂದ ನಾವು ಈ ಕಾಂಡ ಕೊರತಕ್ಕಂಥ ಹುಳವನ್ನು ಹತೋಟಿ ಮಾಡ್ಬೋದು. ಇಲ್ಲಿ ಟ್ರೈಕೋಗ್ರಾಮ ಜಪೋನಿಕಮ್ ಅನ್ನೋದು ಭಾಳ ಪ್ರಭೇದ ಭಾಳಷ್ಟು ಉಪಯೋಗ ಆಗ್ತದೆ. ಅದೇ ರೀತಿ ಕಾಂಡ ಕೊರಿತಕ್ಕಂಥ ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಅವುಗಳಿಗೆ ಏನಂತಂದರೆ ಟ್ರೈಕೋಗ್ರಾಮ ಕಿಲೋನಿಸನ್ನು ಸುಮಾರು ಒಂದು 75,000 ಹೆಕ್ಟರ್ಗೆ 15 ದಿನಗಳ ಅಂತರದಲ್ಲಿ 6 ಬಾರಿ ಬಿಡೋದ್ರಿಂದ ಕೂಡ ಹತೋಟಿ ಮಾಡ್ಬೋದು. ಇದೇ ರೀತಿ ಹತ್ತಿಯಲ್ಲಿ ಕೂಡ ಟ್ರೈಕೋಗ್ರಾಮ ಕಿಲೋನಿಯಸ್ ಬಿಡುಗಡೆ ಮಾಡ್ಬೋದು. ಕಬ್ಬಿನಲ್ಲೂ ಕೂಡ ಇದೇ ಒಂದು ಪರತಂತ್ರ ಜೀವಿಯನ್ನು ನಾವು ಬಿಡೋದ್ರಿಂದ ಈ ಕಾಂಡ ಕುರಿತಕ್ಕಂಥ ಹುಳುಗಳನ್ನು ಇದು ಮಾಡುವ ಅಂದರೆ ಈ ಒಂದು ಪರತಂತ್ರ ಜೀವಿ ಏನು ಮಾಡ್ತದೆ ಅಂದರೆ ಈ ಒಂದು ಈ ಕೀಟಪೀಡಿಗಳ ಒಂದು ತತ್ತಿಗಳೇನಿರ್ತಾವೋ ಆ ತತ್ತಿಗಳಲ್ಲಿ ಹೋಗಿ ತಮ್ಮ ತತ್ತಿಗಳನ್ನು ಇಟ್ಟು ಆ ತತ್ತಿಗಳು ಬೆಳೆಯಲಾರ್ದಂಗೆ ಇದು ಮಾಡ್ತಾವೆ. ಅಂದರೆ ಆ ತತ್ತಿಗಳಲ್ಲಿ ಅವು ತಾವು ಅದರಲ್ಲಿರ್ತಕ್ಕಂಥ ಭ್ರೂಣವನ್ನು ತಿಂದು ತಾವು ಬೆಳೆಯೋದ್ರಿಂದ ಈ ಒಂದು ಪರತಂತ್ರ ಜೀವಿಗಳ ಸಂಖ್ಯೆ ನಿಸರ್ಗದಲ್ಲಿ ಜಾಸ್ತಿಯಾಗಿ ಅವು ಮತ್ತೆ ಹುಡ್ಕೊಂಡು ಹೋಗಿ ಈ ಥರವಾದಂಥ ಒಂದು ಪೀಡಿಗಳ ತತ್ತಿಗಳನ್ನು ಹುಡ್ಕೊಂಡು ಹೋಗಿ ಕೊಲ್ತಾ ಇರ್ತಾವೆ. ಅದೇ ನಾವು ಕೀಟನಾಶಕ ಬಳಸಿದ್ದೆ ಆದರೆ ಏನಾಗ್ತದೆ, ಆ ಕೀಟನಾಶಕಗಳ ಪರಿಣಾಮ 7, 8, 10, 15 ದಿವಸ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಮತ್ತೆ ಪುನಃ ನಾವು ಬಳಕೆ ಮಾಡಬೇಕಾಗುತ್ತೆ. ಆದರೆ ಇವು ಏನಾಗ್ತದೆ, ನಿಸರ್ಗದಲ್ಲಿ ನಾವು ಬಿಡುಗಡೆ ಮಾಡಿದಾಗ ಅವುಗಳನ್ನು ಕೊಲ್ಲೋದು ಒಂದೇ ಅಲ್ಲದೆ ತಮ್ಮಷ್ಟಕ್ಕೆ ತಾವೇ ಅಭಿವೃದ್ಧಿ ಹೊಂದಿ ನಿಸರ್ಗದಲ್ಲಿ ಅವು ಪಸರಿಸಿ ಅವು ಏನಪ್ಪ ಅಂದರೆ ಹಬ್ಬಿಡ್ತದೆ. ಇದೇ ರೀತಿ ಅವು ಅದರ ಚಟುವಟಿಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದೇ ರೀತಿ ನಾವು ಭಾಳಷ್ಟು ಬೆಳೆಗಳಲ್ಲಿ ಇವುಗಳನ್ನು ಉಪಯೋಗ ಮಾಡ್ಬೋದು, ಪರತಂತ್ರ ಜೀವಿಗಳನ್ನು. ಇನ್ನು ಪರಭಕ್ಷ ಕೀಟಗಳನ್ನು ಅಂತ ಇದಾವೆ, ಅವು ಕೂಡ ಏನಂದರೆ ಈ ಕೆಲವೊಂದು ಕೀಟಗಳನ್ನು ಡೈರೆಕ್ಟಾಗಿ ಏನಂದರೆ ಹೊಲಗಳಲ್ಲೇ ತಿಂತಾ ಇರ್ತಾವೆ. ಈಗ ಕ್ರೈಸೋಪರ್ಲಾ ಅಂತ ಇದೆ, ಕ್ರಿಪ್ಟೋಲೆಮಸ್ ಅಂತ ಇದೆ. ಈಗ ಕ್ರಿಪ್ಟೋಮಿಲನ್ಸ್ ಅಂತ ಅನ್ನೋದು ಹಿಟ್ಟು ತಿಂಗಣೆ. ಈಗ ಹಿಟ್ಟು ತಿಂಗಣೆ ಅಂತಂದರೆ ಸಾಮಾನ್ಯವಾಗಿ ಭಾಳಷ್ಟು ಒಂದು ಹಣ್ಣಿನ ಗಿಡಗಳಿಗಿರ್ಬೋದು, ಬದನೆ ಆಗಿರ್ಬೋದು, ಭಾಳಷ್ಟು ಬೆಳೆಗಳಿಗೆ ಬರ್ತದೆ. ಅವುಗಳಿಗೆ ಯಾವುದೇ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ರೂ ಅಷ್ಟು ಬೇಗ ನಾವು ಕೊಲ್ಲಿಕ್ಕೆ ಆಗೋದಿಲ್ಲ. ಈಗ ದ್ರಾಕ್ಷಿ ಇರ್ಬೋದು, ಲಿಂಬೆ ಇರ್ಬೋದು, ಪೇರ್ಲೆ ಇರ್ಬೋದು, ಮಾವು ಇರ್ಬೋದು, ಯಾವುದೇ ಇರ್ಬೋದು, ಇಲ್ಲಿ ನಾವು ಒಂದು ಹೆಕ್ಟರ್ಗೆ 2,500 ದಿಂದ 3,000 ದುಂಬಿಗಳನ್ನು ಪ್ರತಿ ಅಥವಾ ಗಿಡಕ್ಕೆ 15 ದುಂಬಿಗಳನ್ನು ಬಿಡೋದ್ರಿಂದ ಏನಾಗ್ತದೆ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಹಿಟ್ಟು ತಿಗಣೆಯನ್ನು ಅವು ತಿಂದು ಬದುಕ್ತಾ ಇರ್ತಾವೆ. ಅಂದರೆ ನಾವು ಯಾವುದೇ ಒಂದು ಕೀಟನಾಶಕದ ಮೊರೆ ಹೋಗೋದು ಬೇಕಾಗಿಲ್ಲ. ಇದು ಭಾಳಷ್ಟು ಮುಖ್ಯ. ಅದೇ ರೀತಿ ನಾನು ಇದಕ್ಕೆ ಕ್ರೈಸೋಪರ್ಲ ಕಾರಣೀಯ ಅಂತ ಹೇಳಿದೆ. ಇದು ಈ ರಸ ಇರತಕ್ಕಂಥ ಹುಳ ಇರ್ಬೋದು, ಈ ಹಸಿರು ಜಿಗೆ ಹುಳ ಇರ್ಬೋದು, ಥ್ರಿಪ್ಸ್ ನುಷಿ ಇರ್ಬೋದು, ಅಥವಾ ಕಾಯಿ ಕುರಿತಕ್ಕಂಥ ಹುಳುಗಳ ಮೊಟ್ಟೆ ಇರ್ಬೋದು, ಅಥವಾ ಮೊದಲನೇ ಹಂತದ ಮರಿ ಹುಳ ಇರ್ಬೋದು. ಇವುಗಳ ಸಾಮಾನ್ಯವಾಗಿ ನಾವು ಇವುಗಳನ್ನು ನಾಶ ಮಾಡಲಿಕ್ಕೆ ಏನಂತಂದರೆ ಸುಮಾರು 10,000-20,000 ಮರಿ ಹುಳುಗಳನ್ನು ನಾವು ಪ್ರತಿ ಎಕರೆಗೆ ಬಿಡುಗಡೆ ಮಾಡ್ಬೋದು. ಅದೇ ರೀತಿ ಏನಂತಂದರೆ ಮೈಕ್ರೋಮಸ್ ಸಿಗರೋಟಸ್ ಅಂತ ಹೇಳಿ ತಾವೆಲ್ಲ ಗೊತ್ತಿರ್ಬೋದು, ಕಬ್ಬಿನಲ್ಲಿ ಬಿಳಿ ಉಣ್ಣೆ ಏನು ಬಂತು, ಎಷ್ಟೋ ಕೀಟನಾಶಕಗಳನ್ನು ರೈತರು ಉಪಯೋಗ ಮಾಡಿದರು. ಈ ಬಿಳಿ ಉಣ್ಣೆ ಏನಂತಂದರೆ ಬಂತು ಅಂದರೆ ಕಬ್ಬು ಏನಂದರೆ ಫ್ಯಾಕ್ಟ್ರಿಗೆ ಹೋಗೋ ತನಕ ಕೂಡ ಭಾಳಷ್ಟು ಬರ್ತದೆ. ಈ ಒಂದು ಬಿಳಿ ಉಣ್ಣೆ ಏನನ್ನು ಸಂಹಾರ ಮಾಡಲಿಕ್ಕೆ ಏನಂದರೆ ನಾವು ಮೈಕ್ರೋಮಕ್ಸ್ ಇಗರೋಟಸ್ ಅಂತೇಳಿ ಡೈಫಾ ಎಫ್ ಡಿ ಓರ್ ಅಂತೇಳಿ ಈ ಪರಭಕ್ಷಗಳನ್ನು ಬಿಟ್ಟಾಗ ಏನಾಗ್ತದೆ ಅಂದರೆ ಅವು ನಿಸರ್ಗದಲ್ಲಿ ತಮ್ಮಷ್ಟು ತಾವೇ ಅವುಗಳನ್ನು ತಿಂದು ಅವುಗಳನ್ನು ಸಂಹಾರ ಮಾಡ್ತದೆ. ಆಮೇಲೆ ಯಾವುದೇ ಕೀಟನಾಶಕದ ಅಗತ್ಯ ಇರೋದಿಲ್ಲ, ಅವು ಮತ್ತೆ ನಿಸರ್ಗದಲ್ಲಿ ತಮ್ಮಷ್ಟು ತಾವೇ ಇರ್ತದೆ. ಮತ್ತು ಈ ಕೀಟಗಳು ಯಾವಾಗ ಉದ್ಭವ ಆಗ್ತವೋ ಆ ಸಮಯದಲ್ಲಿ ಮತ್ತೆ ಅವು ಹುಟ್ಟಿ ಬಂದು ಅವು ಏನಂದರೆ ಅವುಗಳನ್ನು ಸಂಹಾರ ಮಾಡ್ತದೆ. ಹೀಗೆ ಇವು ನೈಸರ್ಗಿಕವಾಗಿ ಇವುಗಳನ್ನು ಹತೋಟಿ ಮಾಡ್ತದೆ ನೋಡ್ರಿ. ಈಗ ನೀವು ಹೇಳಿದ್ರಿ ಸರ್, ನಾವು ಜೈವಿಕ ಕೀಟನಾಶಕಗಳನ್ನು ಬಳಸಬೇಕು ಅಂದಾಗ ಅಥವಾ ಪರಭಕ್ಷಗಳನ್ನು ಬಳಸಬೇಕು ಅಂತ ಅಂದಾಗ ಇವು ಎಲ್ಲಿ ಸಿಗ್ತವೆ ಅನ್ನೋದು. ಈಗ ಸಾಮಾನ್ಯವಾಗಿ ಈಗ ನಮ್ಮ ಒಂದು ಕೃಷಿ ಇಲಾಖೆಯೊಳಗೆ ಕೆಲವೊಂದು ಈ ಪರತಂತ್ರ ಪ್ರಯೋಗಶಾಲೆಗಳಿದಾವೆ, ಅಲ್ಲಿ ಸಿಗ್ತದೆ. ಇನ್ನು ಕೆಲವೊಂದು ಏನಂದರೆ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದು ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಲಿಮಿಟೆಡ್ ಅಂತಿದೆ, ಅಲ್ಲಿ ಕೆಲವು ಸಿಗ್ತದೆ. ಇನ್ನು ಕೆಲವೊಂದು ಏನಂದರೆ ಇದಕ್ಕೆ ಆದಂಥ ಒಂದು ನಿರ್ದೇಶನಾಲಯ ಇದೆ ಬೆಂಗಳೂರಲ್ಲಿ, ಅಲ್ಲಿ ಕೂಡ ಸಿಗ್ತದೆ. ಇನ್ನು ನಮ್ಮ ಒಂದು ವಿಶ್ವವಿದ್ಯಾಲಯದ ಕೂಡ ಕೆಲವೊಂದು ಸಿಗ್ತದೆ. ಅದೇ ರೀತಿ ರಾಯಚೂರಲ್ಲಿ, ಶಿವಮೊಗ್ಗದಲ್ಲಿ ಈ ರೀತಿ ಇರ್ತದೆ. ಅವ್ರಿಗೆ ತಕ್ಕ ಮಟ್ಟಿಗೆ ಏನಂತಂದರೆ ಕೆಲವೊಂದುಗಳನ್ನು ನಾವು ಅವುಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಲಭ್ಯ ಇರೋ ಹಾಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಜೈವಿಕ ಕೀಟನಾಶಕಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಅವುಗಳನ್ನು ಕೂಡ ರೈತರಿಗೆ ಬಂದು ತಾವು ಅವುಗಳನ್ನು ಉಪಯೋಗ ಮಾಡ್ಬೋದು. ಮುಂಗಡ ತಗೊಂಡು ಇಟ್ಕೊಳಕ್ಕೆ ಆಗಲ್ಲ ಇವನ್ನ? ಇಲ್ಲ, ಅವುಗಳನ್ನು ಏನಂದರೆ ಸಾಮಾನ್ಯವಾಗಿ ಅವು ಜೀವ ಇರತಕ್ಕಂಥದ್ದು. ಈಗ ತಮ್ಮ ಹೊಲದಲ್ಲಿ ಈಗ ಸಮಸ್ಯೆ ಇರ್ತದೆ ಅಂತ ತಿಳ್ಕೊಳ್ರಿ. ಆ ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಅದು ಸಂಗ್ರಹಣೆ ಇರಬೇಕು. ಅದು ಇದ್ದಾಗ ನಾವು ತೊಗೊಂಡೋಗಿ ಬಿಡಬೇಕು. ಯಾಕಂದರೆ ನಾವು ಭಾಳ ದಿವಸ ಅವನ್ನ ಜೀವಂತ ಇರತಕ್ಕಂಥ ಈ ಪರತಂತ್ರ ಜೀವಿಗಳಾಗಲಿ ಪರಭಕ್ಷಗಳಾಗಿ ನಾವು ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದು ಒಂದು ಸಮಸ್ಯೆಯಿಂದ ಅದು ಸಮಸ್ಯೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಪ್ರೈವೇಟ್ ಕಂಪ್ನಿಗಳಾಗಲಿ ಅಥವಾ ಯಾರಲ್ಲಿ ಅವುಗಳನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಅವುಗಳನ್ನು ನಾವು ಭಾಳಷ್ಟು ದಿವಸ ಸಂರಕ್ಷಣೆ ಮಾಡದೇ ಇರೋದ್ರಿಂದ ಅವುಗಳನ್ನು ನಾವು ರೈತರಿಗೆ ಅವರಿಗೆ ಬೇಕಂದ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಬಳಸಿ ನಾವು ಕೀಟವನ್ನು ನಿರ್ವಹಿಸಬಹುದು ಅಂತ ಹೇಳಿದ್ರಿ, ಏನದು? ಈಗ ಸೂಕ್ಷ್ಮಾಣು ಜೀವಿಗಳನ್ನು ಹೇಳಿದೆ, ಈಗಾಗಲೇ ಏನಂದರೆ ನಂಜಾಣುಗಳನ್ನು ಉಪಯೋಗ ಮಾಡ್ಬೋದು, ಬ್ಯಾಕ್ಟೀರಿಯಾ. ಅದರಲ್ಲಿ ಸಾಮಾನ್ಯವಾಗಿ ಬ್ಯಾಕ್ಟೀರಿಯನ್ನು ಇದರಲ್ಲಿ ಸಾವಯವ ಕೃಷಿಯಲ್ಲಿ ಉಪಯೋಗ ಮಾಡೋದಿಲ್ಲ. ಆದಾಗ್ಯೂ ಕೂಡ ನಾವು ಕೆಲವೊಂದು ಶಿಲೀಂಧ್ರಗಳಿದ್ದಾವೆ, ಆಮೇಲೆ ಜಂತುಗಳಿದ್ದಾವೆ, ಅವುಗಳನ್ನು ನಾವು ಉಪಯೋಗ ಮಾಡ್ಬೋದು. ಈಗ ನಂಜಾಣುಗಳಲ್ಲಿ ಅಂತಂದರೆ ಈಗ ಸಾಮಾನ್ಯವಾಗಿ ಈ ನಾವು ಹಸಿರು ಕೀಡೆಯ ಒಂದು ನಂಜಾಣು ಇದೆ, ಅದೇ ರೀತಿ ಏನಂದರೆ ಸ್ಪೊಡಾಪ್ಟರ್ ಕೀಡೆಯ ನಂಜಾಣು ಇದೆ. ಇವುಗಳನ್ನು ಉಪಯೋಗ ಮಾಡೋದಂದರೆ ಇದು ಒಂದು ನಂಜು ರೋಗ. ಅವುಗಳನ್ನು ಸಿಂಪರಣೆ ಮಾಡಿದಾಗ ಈ ಕೀಡೆಗಳು ಆಹಾರವನ್ನು ತಿಂತಕ್ಕಂಥ ಸಂದರ್ಭದೊಳಗೆ ಈ ನಂಜಾಣುಗಳು ಒಳಗಡೆ ಹೋಗಿ ಅವು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿ ಇವುಗಳನ್ನು ಕೊಲ್ತಕ್ಕಂಥ ಒಂದು ಇದು ಮಾಡ್ತಾವೆ. ಅವಾಗ ಕೀಟಗಳು ಸುಮಾರು ಒಂದು 5 ದಿವಸ 7 ದಿವಸದಲ್ಲಿ ಸತ್ತಾಗ ಅವುಗಳ ಹೊಟ್ಟೆಯಿಂದ ಏನಂದರೆ ಮತ್ತೆ ಈ ನಂಜಾಣುಗಳು ಹೊರಗಡೆ ಬಂದು ಅವು ವಾತಾವರಣದಲ್ಲಿ ಇದಾಗಿ ಮತ್ತೆ ಕೀಟಗಳು ಅವು ಬಂದಾಗ ಅವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹತೋಟಿ ಮಾಡ್ತಾವೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಮ್ಮಲ್ಲಿ ಏನಂತಂದರೆ ಈಗ ಕೆಲವೊಂದು ಶಿಲೀಂಧ್ರಗಳಿದಾವೆ. ಈಗ ನಮ್ಮ ಒಂದು ಸಾವಯವ ಕೃಷಿ ಸಂಸ್ಥೆಯಲ್ಲಿ ಕೆಲವೊಂದು ಶಿಲೀಂಧ್ರ ಕೀಟನಾಶಕಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ನೊಮೇರಿ ರಿಲೇ ಇರ್ಬೋದು, ಮೆಟರಿಜಮ್ ಅನಿಸಪ್ಲೆ ಅಂತ ಇರ್ಬೋದು, ಬಿವೀರಿಯಾ ಬೆಸ್ಸಿಯಾನ ಅಂತ ಇರ್ಬೋದು, ಒಟಿಸಿಲಿಮ್ ಲಿಕ್ಯಾನೆ ಅಂತ ಇರ್ಬೋದು. ಈ ರೀತಿ ಇವುಗಳನ್ನು ನಾವು ನಮ್ಮ ಪ್ರಯೋಗಾಲದಲ್ಲಿ ಬೆಳೆದು ಇವುಗಳನ್ನು ನಾವು ಒಂದು ಟಾಕ್ ಪೌಡರ್ನಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಒಂದು ಪ್ಯಾಕಿಂಗ್. ಅದನ್ನು ಸುಮಾರು ನಾವು ಒಂದು 6 ತಿಂಗಳ ತನಕ ಇದನ್ನು ನಾವು ಪ್ರಯೋಗಾಲದಲ್ಲಿ ಇಡ್ಬೋದು. ಅವುಗಳು ನಮ್ಮ ಸದ್ಯ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಂದು ಸಾವಯವ ಕೃಷಿ ಸಂಸ್ಥೆಯಲ್ಲಿದ್ದಾವೆ, ಇವುಗಳನ್ನು ಉಪಯೋಗ ಮಾಡ್ಬೋದು. ಇನ್ನು ಇವುಗಳನ್ನು ಯಾವ ರೀತಿ ಉಪಯೋಗ ಮಾಡೋದು ಅಂತಂದರೆ, ಈಗ ನಾವು ಇವೇನು ಶಿಲೀಂಧ್ರ ಇದಾವಲ್ಲ, ತಂಬಾಕಿನ ಕೀಡೆ ಇರ್ಬೋದು, ಅಂದರೆ ಎಲೆ ತಿಂತಕ್ಕಂಥ ಸ್ಪೊಡಾಪ್ಟರ್ ಕೀಡೆ ಅಂತ ಏನು ಹೇಳ್ತೀವಲ್ಲ ಅದಿರ್ಬೋದು, ಅಥವಾ ಹಸಿರು ಕೀಡೆ ಹೆಲಿಕೋವರ್ಪ ಇರ್ಬೋದು, ಕೊಂಡ್ಲಿ ಹುಳಗಳಿರ್ಬೋದು, ಇವುಗಳ ಏನಲ್ಲಿ ಸಾಮಾನ್ಯವಾಗಿ ಈ ನೊಮೇರಿಯಾ ರಿಲೇ ಅನ್ನೋ ನಾವು ಕೀಟನಾಶಕವನ್ನು ನಾವು ಉಪಯೋಗ ಮಾಡ್ಬೋದು. ಎಲ್ಲೆಲ್ಲಿ ಅಂದರೆ ಶೇಂಗಾದಲ್ಲಿ ನಾವು ಉಪಯೋಗ ಮಾಡಿದ್ದೀವಿ, ಹತ್ತಿಯಲ್ಲಿ, ಸೋಯಾ ಅವರೆಯಲ್ಲಿ, ಟೊಮೆಟೋದಲ್ಲಿ, ಕಡಲೆಯಲ್ಲಿ, ಹೆಸರಿನಲ್ಲಿ, ಜೋಳದಲ್ಲಿ, ಆಮೇಲೆ ಇತ್ತೀಚೆಗೆ ಈ ಮೆಕ್ಕೆಜೋಳದಲ್ಲಿ ಬಂದಂಥ ಫಾಲ್ ಆರ್ಮಿ ವಾರಂ ಸೈನಿಕ ಹುಳ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಭಾಳಷ್ಟು ಪರಿಣಾಮಕಾರಿ ಇದೆ ಅಂತ ಹೇಳ್ಬೋದು. ಇದು ನಮ್ಮಲ್ಲಿ ಏನಂತಂದರೆ, ನಾವು ಒಂದು 2 ಗ್ರಾಂ 1 ಲೀಟರ್ ನೀರಿನಲ್ಲಿ Twin 80 ಅನ್ನೋ ಒಂದು ದ್ರಾವಣ 0.1% ಅದನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟಗಳೇನಂದರೆ ಬೆಳ್ಳಿಗೆ ಏನಂದರೆ ಬೂಸ್ಟ್ ಬಂದು ಸಾಯ್ತಾವೆ. ಆ ಬಂದಂಥ ಕೀಟಗಳನ್ನು ತಾವು ರೈತರು ಗುರುತಿಸ್ಬೋದು. ಏನಂದರೆ ಶಿಲೀಂಧ್ರದ ಬೀಜಾಣುಗಳು ಏನಂದರೆ ಈ ಗಾಳಿಯಲ್ಲಿ ಪಸರಿಸಿ ಮತ್ತೆ ಆರೋಗ್ಯ ಭರಿತವಾದಂಥ ಈ ಕೀಟಗಳ ಮೇಲೆ ದಾಳಿ ಮಾಡ್ತಾವೆ ಅಂತ ಹೇಳ್ಬೋದು. ಗಾಳಿ ಮುಖಾಂತರವಾಗಿರ್ಬೋದು, ಮಳೆ ಮುಖಾಂತರವಾಗಿರ್ಬೋದು, ಸಾಕಷ್ಟು ಬೆಳೆಯಲ್ಲಿ, ತರಕಾರಿಗಳಲ್ಲಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿರ್ಬೋದು, ತೋಟಗಾರಿಕೆ ಬೆಳೆಗಳಲ್ಲಿ ಯಾವುದೇ ಅದೇ ರೀತಿ ಏನಂತಂದರೆ ಭಾಳಷ್ಟು ಹೊಲದ ಬೆಳೆಗಳಲ್ಲೂ ಕೂಡ ಬರ್ತಾ ಇದೆ ಈ ಒಂದು ಗೊಣ್ಣೆ ಹುಳ. ಆ ಗೊಣ್ಣೆ ಹುಳನ್ನು ಹತೋಟಿ ಮಾಡಲಿಕ್ಕೆ ನಮ್ಮ ಒಂದು ಪ್ರಯೋಗದ ಫಲಿತಾಂಶದ ಪ್ರಕಾರವಾಗಿ ಏನಂದರೆ 5 ಕೆಜಿ ಈ ಮೆಟಾರಿಜಿಯಂ ಶಿಲೀಂಧ್ರವನ್ನು ಈ 500 ಕೆಜಿ ಯಾವುದೇ ಸಾವಯವ ಗೊಬ್ಬರ ಜೋಡಣೆ ಮಿಶ್ರಣ ಮಾಡಿ ಅದನ್ನು 1 ಎಕರೆಗೆ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಏನಾಗ್ತದೆ, ಈ ಗೊಣ್ಣೆ ಹುಳ ಏನಂದರೆ ಮಣ್ಣಲ್ಲೇ ಇರ್ತದೆ, ಅದನ್ನು ಅದು ಶಿಲೀಂಧ್ರ ಅದರ ಒಂದು ದೇಹವನ್ನು ತೂರಿ ಒಳಗಡೆ ಹೋಗಿ ಸಾಕಷ್ಟು ಅಭಿವೃದ್ಧಿಯಾಗಿ ಅದನ್ನು ಕೊಲ್ತದೆ. ಹೀಗಾಗಿ ಅದನ್ನು ಹತೋಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಯಾಕಂದರೆ ಇಲ್ಲಿ ನಾವು ಯಾವುದೇ ಕೀಟನಾಶಕಗಳನ್ನು ಉಪಯೋಗ ಮಾಡಿದರೆ ಹತೋಟಿ ಆಗೋದಿಲ್ಲ, ಯಾಕಂದರೆ ಇದು ರೈತರ ಒಂದು ಅಭಿಪ್ರಾಯ, ತಮಗೆಲ್ಲ ಗೊತ್ತಿದೆ. ಅದೇ ರೀತಿ ಭಾಳಷ್ಟು ರಸ ಇರ್ತಕ್ಕಂಥ ಹುಳುಗಳಿದ್ದಾವೆ, ಈಗ ಥ್ರಿಪ್ಸ್ ನುಷಿ ಇರ್ಬೋದು, ಅಥವಾ ಹಸಿರು ಜಿಗಿ ಹುಳ ಇರ್ಬೋದು, ಬಿಳಿ ನೊಣ ಇರ್ಬೋದು, ಅಥವಾ ಹಿಟ್ಟಿನ ತಿಂಗಣೆ ಇರ್ಬೋದು, ಅಥವಾ ಮೈಟ್ ನುಷಿ ಇರ್ಬೋದು, ಇವುಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಒಟಿಸಿಲಿಯಂ ಲಿಕಾನೆ ಅಥವಾ ಲಿಕಾನಿಸಿಲಿಯಂ ಲಿಕಾನೆ ಅಂತ ಹೇಳ್ತೀವಿ. ಇದನ್ನು ಭಾಳಷ್ಟು ಬೆಳೆಗಳಲ್ಲಿ, ಕೃಷಿ ಇರ್ಬೋದು, ತೋಟಗಾರಿಕೆ ಬೆಳೆ, ಅವುಗಳಲ್ಲಿ ಕೂಡ ಇದೇ 2 ಗ್ರಾಂ 1 ಲೀಟರ್ ನೀರಿನಲ್ಲಿ 0.1 ಏನಂದರೆ Twin 80 ಅನ್ನೋ ಒಂದು ಇದರಲ್ಲಿ ಮಿಶ್ರಣ ಮಾಡಿ ನಾವು ಏನಂದರೆ ಅದನ್ನು ಸಿಂಪರಣೆ ಮಾಡಿ ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ಬೆವೀರಿಯಾ ಬೆಸಿಯಾನ್ ಅಂತ ಒಂದು ಶಿಲೀಂಧ್ರ ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಭಾಳಷ್ಟು ಈ ತರಕಾರಿ ಬೆಳೆ ಇರ್ಬೋದು, ಭಾಳಷ್ಟು ಈ ಕಾಫಿ ಬೆಳೆ ಇರ್ಬೋದು, ಕೋಸುಗಳಲ್ಲಿರ್ಬೋದು, ಅಥವಾ ಈ ಗೊಣ್ಣೆ ಹುಳ ಇರ್ಬೋದು, ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಕೂಡ ನಾವು ಉಪಯೋಗ ಮಾಡ್ಬೋದು. ಇದೇ ರೀತಿ ಹೀಗೆ ಇವು ಶಿಲೀಂಧ್ರಗಳನ್ನು ಕೂಡ ಭಾಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದಾವೆ. ಅವುಗಳು ಏನಂತಂದರೆ ಇವು ನಿಸರ್ಗದಲ್ಲಿರ್ತಕ್ಕಂಥದ್ದು. ಹೆಂಗೆ ಅಂತಂದರೆ ಈಗ ನಾವು ಏನು ಮಾಡಿದ್ದೀವಿ, ನಾವೇನು ಸ್ಪೆಷಲ್ ಆಗಿ ಅದನ್ನೇನು ಎಲ್ಲ ತಯಾರು ಮಾಡಿದ್ದಲ್ಲ, ಇದು ಸಾವಯವ ಪದಾರ್ಥಗಳಲ್ಲಿ ಮಣ್ಣಿನಲ್ಲಿ ನಮ್ಮ ಒಂದು ಈ ಭಾಗದಲ್ಲಿ ಸಿಗ್ತಕ್ಕಂಥ ಮಣ್ಣಿನಲ್ಲಿ ಸಾವಯವ ಪದಾರ್ಥದಲ್ಲಿ ಅವುಗಳನ್ನು ತೊಗೊಂಡು ಬಂದು ಪ್ರಯೋಗಾಲದಲ್ಲಿ ಅಭಿವೃದ್ಧಿಪಡಿಸಿ ಅವನ್ನ ಪಾಕೆಟ್ನಲ್ಲಿ ಅವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಿ ರೈತರಿಗೆ ಲಭ್ಯ ಮಾಡ್ತಾ ಇದ್ದೇವೆ. ಅಂದರೆ ಈಗ ಸಾವಯವ ಪದ್ಧತಿಯಿಂದ ನೀವು ಕೃಷಿ ಮಾಡಿದಾಗ ಇವುಗಳನ್ನು ತೊಗೊಂಡು ಹೋಗಿ 1 ವರ್ಷ ಅಥವಾ 1 ಸೀಸನ್ 2 ಸೀಸನ್ ತಾವು ಬಳಕೆ ಮಾಡಿದರೆ ಮುಂದೆ ಆಗ್ತಕ್ಕಂಥ ಈ ಕೀಟಪೀಡಿಗಳ ಹಾವಳಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ನಿಸರ್ಗ ಪ್ರೇಮಿ ಅಂತ ಹೇಳ್ಬೋದು ಇವು. ಅಂದರೆ ಇವುಗಳಿಂದ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಇರೋದಿಲ್ಲ ಈ ನೈಸರ್ಗಿಕ ಶತ್ರುಗಳ ಮೇಲಾಗಲಿ ಅಥವಾ ಯಾವುದರೇ ಇದರ ಮೇಲೆ. ಅದಕ್ಕೋಸ್ಕರ ಇವುಗಳ ಸಂಖ್ಯೆ ಜಾಸ್ತಿ, ನೀವು ರಾಸಾಯನಿಕಗಳನ್ನು ಹೇಗೆ ಕಡಿಮೆ ಮಾಡ್ತೀರಿ, ಇವುಗಳ ಬಳಕೆಗಳು ಹೇಗೆ ಜಾಸ್ತಿ ಮಾಡ್ತೀರಿ, ಹಾಗೆ ನೈಸರ್ಗಿಕವಾಗಿ ಇವುಗಳ ಒಂದು ಕೀಟಪೀಡಿಗಳ ಹತೋಟಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಎಷ್ಟೋ ರೈತರು ಸಸ್ಯಜನ್ಯ ಕೀಟನಾಶಕವನ್ನು ಕೂಡ ಬಳಸ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಸಸ್ಯಜನ್ಯ ಕೀಟನಾಶಕಗಳ ಬಗ್ಗೆ ಹೇಳೋದಾದರೆ ಅದು ನಮ್ಮ ಭಾರತ ದೇಶದಲ್ಲಿ ಏನಂದರೆ ಸಾಕಷ್ಟು ಸಸ್ಯಗಳಿದ್ದಾವೆ. ಅದರಲ್ಲಿ ಈ ಬರೀ ಕೀಟ ಒಂದೇ ಅಲ್ಲ, ರೋಗಗಳನ್ನು ನಾಶ ಮಾಡ್ತಕ್ಕಂಥ ಗುಣ ಹೊಂದಿರತಕ್ಕಂಥ ಭಾಳಷ್ಟು ಸಸ್ಯಗಳಿದ್ದಾವೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಏನಂದರೆ ಬೇವು ಇರ್ಬೋದು, ಭಾಳಷ್ಟು ಇದ್ದಾವೆ. ಅದರಲ್ಲಿ ಇರತಕ್ಕಂಥ ಒಂದು ಸಸ್ಯ ರಾಸಾಯನಿಕಗಳು ಏನಿದಾವಲ್ಲ, ಅವು ಯಾವುದೇ ಅಡ್ಡ ಪರಿಣಾಮಗಳಿರೋದಿಲ್ಲ. ಅಲ್ಲಿರ್ತಕ್ಕಂಥ ಒಂದು ಅಲ್ಕಲಾಯ್ಡ್ ಇರ್ಬೋದು ಅಥವಾ ಟರ್ಫಿನಾಯ್ಡ್ ಇರ್ಬೋದು, ಫಿನಾಯ್ಲ್ನಂಥ ಕೆಲವೊಂದು ಸಸ್ಯ ರಾಸಾಯನಿಕಗಳನ್ನು ಹೊಂದಿರ್ತಾವೆ. ಅದು ಸುಮಾರು ನಮ್ಮ ದೇಶದಲ್ಲಿ ನಮಗೆ ಗೊತ್ತಿದ್ದಂಗೆ 2500 ರಿಂದ 3000 ಸಸ್ಯಗಳು ಏನಂತಂದರೆ ಕೀಟಗಳಿಗೆ ಏನಂತಂದರೆ ನಿರೋಧಕ ಗುಣಗಳನ್ನು ಹೊಂದಿರತಕ್ಕಂಥದ್ದು ಕಂಡು ಬಂದಿದೆ. ಈಗ ಬೇವಿನ ಬಗ್ಗೆ ಹೇಳಿದೆ, ಬೇವಿನ ಬೀಜಗಳನ್ನು ಈ ಬೇಸಿಗೆಯಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅವುಗಳನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ರಸ ತೆಗೆದು ಅದನ್ನು ಸಿಂಪರಣೆ ಮಾಡ್ಬೋದು. ಸೊ 7-8 ದಿವಸಕ್ಕೆ ಒಂದು ಸರಿ ಪದೇ ಪದೇ 2-3 ಅಥವಾ 3-4 ಸರಿ ಸಿಂಪರಣೆ ಮಾಡೋದ್ರಿಂದ ನಾವು ಯಾವುದೇ ಕೀಟನಾಶಕಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು ಪ್ರಮೇಯನೇ ಬರೋದಿಲ್ಲ. ಅದೇ ರೀತಿ ಈಗ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕಷಾಯ ಅಂತಲೂ ಹೇಳ್ತೀವಿ, ಅದನ್ನು ಕೂಡ 1 ಕೆಜಿ ಈಗ ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿಯನ್ನು ಏನಂದರೆ 100 ಮಿಲಿ ಏನಂದರೆ ನೀರಿನಲ್ಲಿ ನೆನೆಸಿ ಅದನ್ನು ರುಬ್ಬಿ ಸುಮಾರು 1 800 ಮಿಲಿ ನೀರಿನಲ್ಲಿ ಮಿಶ್ರಣ ಮಾಡಿ ನಂತರ ಅದನ್ನು ದ್ರಾವಣ ತಯಾರಿಸ್ಕೊಂಡು ಅದನ್ನು ನಾವು ಸಿಂಪರಣೆ ಮಾಡ್ಬೋದು. ಹೆಂಗಂದ್ರೆ ಅದರಲ್ಲಿ ಮತ್ತೆ 2 ಕೆಜಿ ಹಸಿಮೆಣಸಿನಕಾಯಿಯನ್ನು 1200 ಮಿಲಿಲೀಟರ್ ಏನಂದ್ರೆ ನೀರಿನಲ್ಲಿ ಅದನ್ನು ರುಬ್ಬಿ ಇವೆರಡೂ ದ್ರಾವಣಗಳನ್ನು ಸುಮಾರು 400 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಒಂದು ಎಕರೆಗೆ ಇದನ್ನು 400 ಲೀಟರ್ ಒಂದು ಎಕರೆ ಅಥವಾ 2 ಎಕರೆ ತನಕ ಕೂಡ ವಿವಿಧ ಬೆಳೆಗಳ ಮೇಲೆ ಅವಲಂಬನೆ ಆಗಿರ್ತದೆ ಅಷ್ಟು ನಾವು ಸಿಂಪರಣೆ ಮಾಡ್ಬೋದು. ಇದು ಸಾಮಾನ್ಯವಾಗಿ ಭಾಳಷ್ಟು ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಂತಂದರೆ ಕೆಲವು ಸಸ್ಯಗಳದ್ದು ಬೇವು, ಬಜೆಗೀರು, ಸೀತಾಫಲ ಅಂತಿದೆ, ಲಕ್ಕಿ ಅಂತಿದೆ, ಬಳ್ಳಾರಿ ಜಾಲಿ, ಹೊಂಗೆ, ತಂಬಾಕು ಇಂಥವುಗಳನ್ನು ಕೂಡ ಭಾಳಷ್ಟು ರೈತರು ಏನು ಮಾಡ್ತಾರೆ ಬದುಗಳ ಮೇಲೆ ಹಾಕಿರ್ತಾರೆ. ಅಂಥವುಗಳ ಎಲೆಗಳಿರ್ಬೋದು, ಅವುಗಳ ಒಂದು ಕಾಯಿಗಳನ್ನು ಆರಿಸಿ ಅವುಗಳನ್ನು ಕುಟ್ಟಿ ಪುಡಿ ಮಾಡಿ ಒಂದು ಬ್ಯಾರಲ್ ನೀರಿನಲ್ಲಿ ಇಟ್ಟು ಸುಮಾರು 2-3 ವಾರ ಅಥವಾ 3-4 ವಾರ ಅವುಗಳಲ್ಲಿ ಹಾಕಿ ನಂತರ ಅವುಗಳನ್ನು ಈ ನೀರಾವರಿ ಮುಖಾಂತರವನ್ನು ಕೊಡ್ಬೋದು ಅಥವಾ ಅದನ್ನು ಸರಿಯಾಗಿ ಸೋಸಿ ಅವುಗಳನ್ನು ಕೂಡ ಸಿಂಪರಣೆ ಮಾಡ್ಬೋದು. ಹೀಗೆ ನಾವು ಈ ರೀತಿ ಏನಂದರೆ ಸಸ್ಯ ಜನ್ಯ ಕೀಟನಾಶಕಗಳನ್ನು ಕೂಡ ನಾವೇ ತಯಾರು ಮಾಡಿಕೊಂಡು ಕೂಡ ಮಾಡ್ಬೋದು. ಅದೇ ರೀತಿ ಏನಂದರೆ ಈಗ ಎರೆಹುಳ ಗೊಬ್ಬರ ಅಂತಿದೆ. ಎರೆಹುಳ ಗೊಬ್ಬರದಲ್ಲಿ ಏನಂದರೆ ನಾವು ಈಗ ಬೇವಿನ ಹಿಂಡಿಯನ್ನು 10% ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವು ಈ ಸಸಿ ಮಡಿಯಲ್ಲಿ ಹಾಕೋದ್ರಿಂದ ಅಥವಾ ಹೊಲಗಳಲ್ಲಿ ಹಾಕೋದ್ರಿಂದ ಈ ಗಿಡಗಳಿಗೆ ಏನಂತಂದರೆ ಸಾಮಾನ್ಯವಾಗಿ ಈ ಕೀಟಗಳಿಗೆ ನಿರೋಧಕ ಶಕ್ತಿ ಬಂದು ನಾವು ಹತೋಟಿ ಮಾಡ್ಬೋದು ನೋಡಿ. ಒಳ್ಳೆಯದು ಡಾಕ್ಟರ್ ಶೇಖರಪ್ಪ ಅವರೇ. ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತು ಬಹಳ ವಿಸ್ತಾರವಾಗಿನೇ ವಿಷಯವನ್ನು ತಿಳಿಸಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಇದುವರೆಗೂ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟಗಳ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೇಮಂತ್ ರಾಂಬಡಿಗಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೌಳೆಯನ.